ಎಲ್ಲಿ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಗೊತ್ತಾಯ್ತಾ ಇಲ್ಲ ಮೋರೆ. ಮನೆ ಹತ್ರನೇ ಆಸ್ಪತ್ರೆ ಇದೆಯಲ್ಲ. ಯಾವ ಆಸ್ಪತ್ರೆನೂ ಇಲ್ಲ ಕಣ ಮೋರೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಗೆ ಹೋಗಿ ಪರೀಕ್ಷೆ ಮಾಡಿಸು, ಔಷಧನು ಅಲ್ಲೇ ಕೊಡ್ತಾರೆ. ದೊಡ್ಡ ಕಾಸು ಜಾಸ್ತಿ ಇರ್ಬೇಕಲ್ಲಿ. ಏನು ಇಲ್ಲ, ಪರೀಕ್ಷೆ ಚಿಕಿತ್ಸೆ ಔಷಧಿ ಎಲ್ಲಾನು ಉಚಿತ ಅಲ್ಲಿ. ನಿನ್ಗೆ ABRK ಆರೋಗ್ಯ ಕಾರ್ಡ್ ಮಾಡಿಸ್ಕೊಟ್ಟಿದ್ನಲ್ಲ, ಅದನ್ನು ಜೊತೆಗೆ ತಗೊಂಡ್ ಹೋಗು. ಹೌದಾ, ಗೊತ್ತೇ ಇರ್ಲಿಲ್ಲ, ಇವತ್ತೇ ಹೋಯ್ತೀನಿ ತಗೊಳ್ಳಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರುವ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತದೆ. ಇದರ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ರೇಗಿಲ ಮಿಡಿತ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಚಂದ್ರು ಪಾಟೀಲ್ ಅಂತೇಳಿ. ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ಲಿಗೇರಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಯೋಜನೆಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾನು ಇವತ್ತಿನ ದಿನ ನಮ್ಮ ಸಮಗ್ರ ಕೃಷಿ ಪದ್ಧತಿಯಲ್ಲಿರ್ತಕ್ಕಂಥ ಕಾಂಪೊನೆಂಟ್ಸ್ಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಣೆಮೆ ಬೇಸಾಯ ಕ್ರಮವನ್ನು ಯಾವ ರೀತಿ ನಮ್ಮ ಒಂದು ಪದ್ಧತಿಯಲ್ಲಿ ಮಾಡ್ತೀವಿ ಅನ್ನೋದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಕ್ಕೆ ತಿಳಿಸಬಯಸ್ತೇನೆ. ಅಣೆಬೆ ಬಹಳ ಮುಖ್ಯವಾದಂಥ ಇವತ್ತಿನ ಕೂಡ ಫುಡ್ ಕೂಡ ನಾವು ಹೋಟೆಲ್ಗಳಲ್ಲಾಗಿರ್ಬೋದು ಅನೇಕ ರೀತಿಯಲ್ಲಿ ಅಣಬೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನು ಕೂಡ ಇವತ್ತು ಕೃಷಿಗೆ ಅಂದರೆ ಕಲ್ಚರ್ ಮಾಡಿ ಅದನ್ನು ಕೃಷಿಯಲ್ಲಿ ಬೆಳೀತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ನಮ್ಮಲ್ಲಿ ಅಣಬೆ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಏನಂತ ಹೇಳಿದರೆ ನಮ್ಮಲ್ಲಿರ್ತಕ್ಕಂಥ ಭತ್ತದ ಬೆಳೆ ಇದೆಯಲ್ಲ, ಆ ಭತ್ತದ ಸ್ಟ್ರಾನ ತಂದು ಅದನ್ನು 2-3 ಇಂಚು ಸರಿಯಾಗಿ ಕಟಾವು ಮಾಡಿ, ಕಟಾವು ಮಾಡಿದಂಥ ಭತ್ತದ ಸ್ಟ್ರಾ ಅಂದರೆ ಹುಲ್ಲನ್ನು ನಾವೇನು ಮಾಡ್ತೀವಿ, ಒಂದು ದೊಡ್ಡ ಪಾತ್ರೆಯಲ್ಲಿ ಬೇಯಿಸ್ತೀವಿ, ಚೆನ್ನಾಗಿ ಬೇಯಿಸ್ತೀವಿ. ನೀರನ್ನು ಬಾಯ್ಲ್ ಆಗದಂಥ ವಾಟರ್ ಬೇಯಿಸ್ಬಿಟ್ಟು ಆ ಹುಲ್ಲನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನೆರಳಿನಲ್ಲಿ ಒಣೆ ಹಾಕತಕ್ಕಂಥದ್ದು. ಒಣೆ ಹಾಕಿದಾಗ ಅದು ಕಡಿಮೆ ಪ್ರಮಾಣದಲ್ಲಿ ಮಾಯ್ಸ್ಟ್ ಇರತಕ್ಕಂಥದ್ದು, ಮಾಯ್ಸ್ಟ್ ಒಣಗೋಡಿದ್ಮೇಲೆ ಅಂದರೆ ಅದರಲ್ಲಿ ಇರ್ತಕ್ಕಂಥ ಪ್ಯಾಥೋಜನ್ಗಳು ಕಡಿಮೆ ಪ್ರಮಾಣದಲ್ಲಿ ಆಗಬೇಕು. ಆ ಪ್ರಮಾಣದಲ್ಲಿ ಆದಮೇಲೆ ಅದನ್ನು ನಾವೇನು ಮಾಡ್ತೀವಿ, ಪ್ಲಾಸ್ಟಿಕಲ್ಲಿ ಬ್ಯಾಗಿಂಗ್ ಅಂತ ಮಾಡ್ತೀವಿ. ಒಂದು 3 KG ಕೆಪಾಸಿಟಿ ಇರತಕ್ಕಂಥ, 4 KG ಕೆಪಾಸಿಟಿ ಇರತಕ್ಕಂಥ ಬ್ಯಾಗ್ ಅಂತ ತಗೊಂಡ್ಬಿಟ್ಟು ಅದರನ್ನೇ ಆ ಒಣಗಿದ ಸ್ವಲ್ಪ ಮಾಯ್ಸ್ಟ್ ಇರತಕ್ಕಂಥ ತುಂದರಿಸಿದ ಭತ್ತದ ಇದನ್ನು ಲೇಯರ್ ಬ್ಯಾಗ್ ಲೇಯರ್ ಆಗಿ ಹಾಕ್ತೀವಿ. ಪ್ರತಿಯೊಂದು ಲೇಯರಲ್ಲಿ ಹಾಕಿದಾಗ ಅದರ ಮೇಲೆ ನಾವು ಅಣಬೆದ ಬೀಜಗಳನ್ನು ಸುತ್ತಲಿ ರೌಂಡ್ ರೌಂಡ್ ಆಗಿ ಬೀಜಗಳನ್ನು ಹಾಕ್ತಿದ್ದೀವಿ. ಹಾಕಿ ಇದು ಆದ ಮೇಲೆ ಅದನ್ನು ಆ ಪ್ಯಾಕೆಟನ್ನು ಒಂದು ರಬ್ಬರ್ ಬ್ಯಾಂಡಿನಿಂದ ಸುತ್ತುವರೆದು ಕಟ್ತಕ್ಕಂಥದ್ದು. ಕಟ್ಟಿ ಆದ ಮೇಲೆ ನಮ್ಮ ಕೃಷಿ ಪದ್ಧತಿಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ನೆಲ್ಲಿಯಲ್ಲಿ ತೂಕ ಹಾಕ್ತೀವಿ. ಅದಕ್ಕಂತ ಮುಂಚಿತವಾಗಿ ಏನು ಮಾಡ್ತೀವಿ, ಪ್ಯಾಕ್ ಮಾಡಿದ್ಮೇಲೆ ಅದಕ್ಕೆ ಏರಿಯೇಷನ್ನ ಮಾಡೋಕ್ಕಂತೇಳಿ ತೂತುಗಳನ್ನು ಮಾಡಿ ಅದನ್ನೇನು ಮಾಡ್ತೀವಿ, ನೆಲ್ಲಿಯಲ್ಲಿ ನೇಣಾಕ್ತೀವಿ. ಸರಿಸುಮಾರು ನಾವಿಲ್ಲಿ 18 ಪ್ಯಾಕ್ಗಳನ್ನು ಮಾಡಿ ಅದು ತೂಕ ಹಾಕಿದ್ಮೇಲೆ ಅದಕ್ಕೆ ದಿನ ಬೈ ನಾವು 3 ಟೈಮ್ಸ್ ನೀರನ್ನು ಸ್ಪ್ರೇ ಮಾಡ್ತೀವಿ. ಇದು ಕೋಣೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಕತ್ತಲ ಕೋಣೆ ಆಗಿರಬೇಕು, ಆಲ್ಮೋಸ್ಟ್ ಆಲ್ ಮಾಯ್ಸ್ಚರ್ ಇರತಕ್ಕಂಥದ್ದು, ಮತ್ತೆ ಫಂಗಸ್ ಫ್ರೀ ಏರಿಯಾ ಇರತಕ್ಕಂಥದ್ದನ್ನು ನಾವು ಮಾಡಬೇಕು. ಆವಾಗ ಏನು ಮಾಡ್ತೀವಿ, ನೀರು ಸ್ಪ್ರೇ ಮಾಡ್ತಾ ಇದ್ದಾಗ ಸ್ವಲ್ಪ ದಿನ ಆದಮೇಲೆ ಮೊಳಕೆ ಸ್ಪೋಟ್ ಹೊಳಿತವೆ, ಅಣಬೆ ಮೊಳಕೆಗಳು ಸ್ಪೋಟ್ ಹೊಳಿತವೆ. 27 ದಿನದ ನಂತರ ನಾವು ನೋಡ್ಬೋದು ಮೊಳಕೆಗಳು ಹೊರಗೆ ಬಂದು ಅಣಬೆ ಉತ್ಪಾದನೆ ಪ್ರಾರಂಭ ಆಗುತ್ತೆ, ಅಣಬೆ ಬೆಳೆಗಳನ್ನು ನೋಡ್ಬೋದು. ಒಂದೇ ಸಮಾನವಾಗಿ ಅದು ಕಟಾವಿಗೆ ಬರೋಲ್ಲ, 30 ದಿವಸ ಆದಮೇಲೆ ಬರ್ತದೆ, 35 ದಿವಸ ವಾರ ವಾರ ನಾವು ಕಟಾವು ಮಾಡ್ತಾ ಇದ್ದೀವಿ. ಅದೇನಾಗುತ್ತೆ ಅಂದರೆ ಆ ಕಟಾವು ಮಾಡಿದ್ಮೇಲೆ ಕೂಡ ಇನ್ನೂ ಕೆಲವೊಂದು ಬೀಜಗಳು ಇರ್ತವೆ, ಅವಕ್ಕೂ ಕೂಡ ಸ್ಪ್ರೇ ಮಾಡಿ ಅದನ್ನು ಡೆವಲಪ್ ಮಾಡ್ತೀವಿ. ಅದನ್ನು ನಾವೇನು ಮಾಡ್ತೀವಿ, ಇಲ್ಲೇ ನಮ್ಮ ತೋಟಗಾರಿಕೆ ಇದರಲ್ಲಿ ಕೂಡ ಮಾರಾಟ ಮಾಡಿದ್ದೀವಿ. 1 KG 200 ರೂಪೀಸ್ KG ಲೆಕ್ಕದಲ್ಲಿ ಸೇಲ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ಭಾಳ ಒಂದು ಉತ್ಕೃಷ್ಟವಾದಂಥ ಆಹಾರ ಅಣಬೆ ಬೇಸಾಯವನ್ನು ಮಾಡ್ಬೋದು. ಅಣಬೆ ತಿನ್ನೋದ್ರಿಂದ ನಾವು ಒಳ್ಳೆಯ ಆರೋಗ್ಯನ ಕಾಪಾಡಿಕೊಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಇನ್ನೊಂದು ಏನಂದ್ರೆ ಅಣಬೆ ಇದರಲ್ಲಿ ಬೇರೆ ಫಂಗಸ್ ಬರಬಾರ್ದು, ಬೇರೆ ಫಂಗಸ್ಗಳು ಅಟ್ಯಾಕ್ ಆಗದಂಗೆ ನಾವು ನೋಡ್ತಾ ಇರಬೇಕು. ಮತ್ತು ಅದನ್ನು ಕತ್ತಲ ಪ್ರದೇಶದಲ್ಲಿ ಇಟ್ಟಿರಬೇಕು. ಆವಾಗ ಡೈಲಿ ವೈಸ್ ನೀರು ಹೊಡೆಯಬೇಕಾದ್ರೆ ನೀವು ಆಲ್ಮೋಸ್ಟ್ ಹ್ಯಾಂಡ್ ಗ್ಲೋಸ್ ಹಾಕ್ಯಂದು ಸ್ಪ್ರೇ ಮಾಡ್ತಕ್ಕಂಥದ್ದು, ಕಾಲಿಗೆ ಶೂ ಹಾಕ್ಯಂದಿರತಕ್ಕಂಥ ಒಟ್ಟು ಅದು ಸ್ಟೆರಿಲೈಸ್ಡ್ ಕಂಡೀಷನಲ್ಲಿ ನೋಡಿ ನಾವು ಬೇರೆ ಫಂಗಸ್ ಎಂಟರ್ ಆಗದಂಗೆ ನೋಡಿ ಚೆನ್ನಾಗಿ ಬೆಳೆದಿರಕ್ಕಂಥವನ್ನು ನಾವು ನೋಡ್ಬೋದು. ನಿಮಗೆ ಇದು ಸೀಡ್ಸ್ ಬೇಕಾದರೆ ಅಂಗಡಿಗಳಲ್ಲೇ ಸಿಗುತ್ತೆ, ಕೃಷಿ ಇಲಾಖೆಯಲ್ಲೇ ಸಿಗುತ್ತದೆ, ಅದು ಕಡಿಮೆ ರೇಟಲ್ಲಿ 60 ರೂಪಾಯಿ KG ಹಂಗೆ ಸಿಗುತ್ತೆ ಆ ಥರ. ಮತ್ತು ಕಡಿಮೆ ವೆಚ್ಚದಲ್ಲಿ ನಾವು ಒಂದು ಅಣಬೆ ಬೇಸಾಯವನ್ನು ಮಾಡ್ಬೋದು. ಅತಿ ಕಡಿಮೆ ವೆಚ್ಚದಲ್ಲಿ ನೀವು ಪ್ಯಾಡಿಸ್ಟ್ರಾನು ಯಥೇಚ್ಛವಾಗಿ ಸಿಗ್ತದೆ, ಪ್ಯಾಡಿಸ್ಟ್ರಾನೇ ತಗೋಬೇಕು ಅಂತ ಏನಿಲ್ಲ, ನೀವು ರಾಗಿಸ್ಟ್ರಾನು ತಗೋಬೋದು, ಆ ನವಣೆಸ್ಟ್ರಾನು ತಗೋಬೋದು. ಅಂದರೆ ನಿಮಗೆ ಯಥೇಚ್ಛವಾಗಿರ್ತಕ್ಕಂಥ ಅದನ್ನು ಕಟ್ ಮಾಡಿ ಸ್ಟೆರಿಲೈಸೇಷನ್ ಭಾಳ ಮಾಡೋದು ಭಾಳ ಮುಖ್ಯ. ಅಂದರೆ ಅದರಲ್ಲಿ ಪ್ಯಾಥೋಜನ್ ಇರಬಾರ್ದು, ಫಂಗಸ್ ಚೆನ್ನಾಗಿ ಬರಬೇಕು, ಬೇರೆ ಫಂಗಸ್ ಬರಲಿಲ್ಲಂಗೆ ನೋಡ್ಕೊಂಡು ಒಂದು ವ್ಯವಸ್ಥೆನ ಮಾಡ್ಬೋದು. ಅದನ್ನು ಕಟಾವು ಆಡಿದ್ಮೇಲೆ ಕ್ಲೀನಾಗಿ ಪ್ಯಾಕ್ ಮಾಡಿ ಮಾರುವ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಈ ಮೂಲಕ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಹೆಚ್ಚಿನ ಮಾಹಿತಿಗಾದರೆ ಸಂಪರ್ಕಿಸ್ಬೋದು. ಸಂಪರ್ಕ ಬೇಕಾದಂಥ ವಿಳಾಸ ಚಂದ್ರಪಾಟೀಲ್ ಅಂತೇಳಿ, ನಂಬರು 6360994996. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಏನೇ, ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ ಹೇಳು ಹೇಳು. ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8 7 0 0 0 0 1 0 1 4 2 4 2. ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2. ಅಷ್ಟೇ ಸುಲಭ. ಆಕಾಶವಾಣಿ ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ನಮ್ಮ ಜೇಬು ನಮ್ಮ ಹಕ್ಕು ಕುರಿತು ಮಾತುಕತೆ. ರಚನೆ ಹೆಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ನಂಬಾಳು ಯಾವಾಗ್ಲೂ ಹಿಂಗೆ ಇರ್ಲಿ, ಕಾಡಾಗಿರ್ಲಿ ಮೇಡಾಗಿರ್ಲಿ ಗೂಡಾಗಿರ್ಲಿ ಗವಿಗುಡ್ಡಾಗಿರ್ಲಿ, ನೋವೇ ನಾವು ಚಿಂತೆನೇ ಇಲ್ಲ. ಹಳ್ಳಿ ಹೈಕ್ಳು ಮಣ್ಣಿನ ಮಕ್ಕಳು ಕಾಡೇನೆ ದೇವ್ರು, ಹಂಗೆ ಇಲ್ದೆ ದುಡಿಯೋ ಜೀವ ಕೇಳೋರು ಯಾರು? ಯಾವುದೋ ತಂತಿ ಎದೆಯ ಮೀಟಿ ಹಾಡೈತೆ ಹಾಡು, ಕೇಳೈತೆ ಕಾಡು. ನೀವ್ ಏನೇ ಹೇಳಿದ್ರು ಈ ಮಾತನ್ ನಾನು ಒಪ್ಪಲ್ಲ ಬಿಡು ಗೌರಕ್ಕ. ನಾನು ನೀನು ಒಪ್ಲಿ ಅಂತ ಯಾರ್ ಕಟ್ಕೊಂಡ್ ಕೂತಿದ್ದಾರೆ ಹೇಳವ? ಈಗ ಒಳೆ ನೀರಿಗೆ ದೊಣ್ಣೆ ನಾಯ್ಕನ ಅಪ್ನೇನಾ ಅಂತ ಕೇಳಿಲ್ವಾ? ಹಂಗೈತಿ ನಮ್ ಪರಿಸ್ಥಿತಿ. ಯಾವ ಕೆರೆ ಯಾವ ನಾಯ್ಕ ಅಂತ ಮಾತುಕತೆ ಬಾರಿ ಬಿಸಿಬಿಸಿಯಾಗೈತೆ, ನಂಗು ಸ್ವಲ್ಪ ಬಿಡಿಸಿ ಹೇಳ್ರವ್ವ. ಓ ಗಂಗಣ್ಣ, ಎಲ್ಲಿಗಪ್ಪ ಅಷ್ಟ ಅವಸರವಾಗಿ ಹೋಗ್ತಾ ಇದೀಯಾ? ಇಲ್ಲೇ ಬಂದೋಗು ಒಂದ್ 10 ನಿಮಿಷ, ಏನೋ ಚರ್ಚೆ ನಡೀತಾ ಇದೆ, ಆಮೇಲೆ ಹೋದ್ರಾಯ್ತು. ಅವಸರ ಅಂತ ಏನಿಲ್ಲ ಬಿಡಕ್ಕ ಹೋ. ನಮ್ ಮನೆಯಾಕೆ ಅಂಗಡಿ ರಮೇಶನ್ಗೆ 150 ತೆಂಗಿನ ಕಡ್ಡಿ ಶೂಡ್ ಕೊಟ್ಟಿದ್ಲಂತೆ, ಲೆಕ್ಕ ಮಾಡಿಸಿ ದುಡ್ಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಅದೇನೋ ಹೇಳ್ತಾರಲ್ಲ, ಓ ಕೇಳದಲೆ ಗಂಟೋಯ್ತು ಹೋಗ್ದಲೆ ನಂಟೋಯ್ತು ಅಂತ, ಹಂಗಾಗತ್ತೆ ಇಲ್ಲಾಂದ್ರೆ? ಅದೇನ್ ಗಂಗಣ್ಣ, ತೆಂಗಿನಕಾಯಿ ಕೊಪ್ಪರಿ ದುಡ್ಡು ಬಿಡು, ತೆಂಗಿನ ಕಡ್ಡಿ ದುಡ್ಡನ್ನು ನೀನೇ ಇಸ್ಕಂದ್ ಬಿಡ್ತೀಯಲ್ಲಪ್ಪ, ಹೆಂಗಸ್ರು ಇಸ್ಕೊಳ್ಳಿ ಬಿಡು. ರೈತರ ಮನೆ ಅಂದ್ರೆ ಬರೋರು ಹೋಗೋರು ಜಾಸ್ತಿಯಪ್ಪ, ಖರ್ಚು ಇರಲ್ವೇನು? ಅವ್ರಿಗೆ ಅಂತ ಖರ್ಚು ಹೇಳು ಜಯಕೋ. ರೈತರ ಹೆಣ್ಮಕ್ಳು ಇರೋದು ಹಳ್ಳಿಲಿ, ಮನೆಗೆ ಬೇಕಾದ್ದೆಲ್ಲ ತಂದಾಕೋನ್ ನಾನು. ಅವ್ರಿಗೇನು ಲೆಕ್ಕ ತಿಳಿಯಲ್ಲ, ಪುಸ್ತಕ ತಿಳಿಯಲ್ಲ, ಇಲ್ದೇ ಇರೋ ಯಜಮಾನಿಗೆ ಯಾಕೆ ಅಂತೀನಿ? ನಾನು ಹೇಳಲಿಲ್ವೇನವ ಇವ್ರ ಹಣೆ ಬರನೇ ಇಷ್ಟು ಅಂತ, ಹೋಗಿ ಹೋಗಿ ದುಡ್ಡು ಕಾಸಿನ ವ್ಯವಹಾರ ಹೆಂಗಸ್ರಿಗೆ ಬಿಟ್ಕೊಟ್ಟಾರೆ ಇವರು. ಅದು ನಿಜ ಬಿಡವ, ಇದು ಇವತ್ತಿನ ಕತೆ ಅಲ್ಲ, 100 ವರ್ಷದಿಂದ ಹಿಂಗೆ ಬಂದೈತಿ. ಪೇಟೆ ಹೆಣ್ಮಕ್ಳಿಗೆ ಮಾತ್ರ ಖರ್ಚಿರುತ್ತೆ, ಅವ್ರ ವ್ಯವಹಾರ ಮಾಡ್ಬೋದು. ಕೃಷಿ ಮಾಡೋ ಹೆಣ್ಮಕ್ಳಿಗೆ ಯಾಕಿದೆಲ್ಲ ಅಂತ ಇವರೇ ಹೇಳೋದು. ನಮ್ಮನೆಯವ್ರು ನೋಡು, ನನ್ನೊಂದು ಮಾತು ಕೇಳದೆ 5 ಎಕರೆ ಹೊಲನ ಗುತ್ತಿಗೆ ಕೊಟ್ಟು ಬಂದಾರೆ ಅಂತೀನಿ. ಏನೋ ಇರುತ್ತೆ ಬಿಡವು, ಗಂಡಸು ಅಂದ್ರೆ 108 ತರಲೆ ತಾಪತ್ರೆ ಇದ್ದೇ ಇರುತ್ತೆ, ಹಗಲು ರಾತ್ರಿ ದುಡಿಯೋನು, ಅಷ್ಟು ಅಧಿಕಾರ ಬೇಡವಾ. ಅದೇನ್ ಗಂಗಣ್ಣ, ಮಾತ್ ಮಾತಿಗೂ ದುಡಿಯೋದ್ ಗಂಡಸರು ದುಡಿಯೋದ್ ಗಂಡಸರು ಅಂತೀಯ? ಯಾಕೆ, ನಾವು ರೈತರು ಹೆಣ್ಮಕ್ಳು ದುಡಿತಾ ಇಲ್ವಾ? ಪೇಟೆ ಹೆಣ್ಮಕ್ಳು ಮಾತ್ರ ದುಡಿಯೋದ? ಪೇಟೆಲ್ಲಾದ್ರೆ ಆಫೀಸಿಗೆ ಹೋಗ್ತಾರೆ, ಫ್ಯಾಕ್ಟ್ರಿಗೆ ಹೋಗಿ ದುಡ್ಡು ತರ್ತಾರೆ. ನೀವಾದ್ರೂ ಏನ್ ದುಡಿತೀರವ? ಬೇಸಾಯ ಮಾಡೋರು ನಾವು, ಆಳು ಕಾಳು ಹೊಂಚೋರು ನಾವು, ಸಾಲ ಸೋಲ ಮಾಡಿ ನಿಭಾಯಿಸೋರು ನಾವು, ಇನ್ನು ಮನೆ ಹೆಂಗ್ಸಿದ್ದೀನಿ ಬಾರಿ ಕೆಲಸ ಅಂತೀನಿ. ಇದನ್ ನಾನು ಒಪ್ಪಲ್ಲ ಬಿಡಪ್ಪ. ನೀನು ಬೇಸಾಯ ಉಡಿದ್ರೆ ನಿಮ್ ಹೆಂಗಸರು ಬೀಜ ಬಿತ್ತಕ್ ಬರ್ತಾರೋ ಇಲ್ವೋ, ಹಂಗೆ ಬರೋರ್ಗೆಲ್ಲ ಅಡಿಗೆ ಮಾಡ್ತಾರೋ ಇಲ್ವೋ, ನೀನು ಸಾಲ ತರಕ್ ಹೋದ್ರೆ ಮೈ ಮೇಲಿರೋ ಒಡವೆನ್ ಬಿಚ್ಚಕೊಡಲ್ವನಪ್ಪ? ಅದು ನಿಜ ಬಿಡವ, ಕಂಪ್ನಿಯಲ್ಲಿ ದುಡಿದ್ರೆ ಬೆಲೆ ಐತೆ, ಹಳ್ಳಿ ದುಡಿಮೆಗೆ ಬೆಲೆ ಇಲ್ಲ. ಆದ್ರೂ ಸರ್ವಜ್ಞ ಮೂರ್ತಿನ ಹೇಳಿಲ್ವೆ, ಹೆಣ್ಣಿನಿಂದಲೇ ಇಹವು, ಹೆಣ್ಣಿನಿಂದಲೇ ಪರವು, ಹೆಣ್ಣಿನಿಂದಲೇ ಸಕಲ ಸಂಪದವು. ಲೋಕದಲ್ಲಿ ಹೆಣ್ಣಿಲ್ಲದ ಅಣ್ಣಗಳು ಯಾರು ಸರ್ವಜ್ಞ? ಹೆಣ್ಣು ಈ ಸಮಾಜದ ಶಕ್ತಿ. ನಿನ್ ಮಾತಿನ ವರ್ಷೆ ನಂಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಗಂಗಣ್ಣ. ಹಂಗೇಳು, ನಾವು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಕಸ ಮುಸ್ರೆ ತೊಳೆದು ಸಗಣಿ ಬಾಚಿ ಹಾಲು ಕರೆದು ತಿಂಡಿ ತೀರ್ಥ ಮಾಡಿ ಎಲ್ರಿಗೂ ಕೊಟ್ಟು ಜಮೀನ್ಗೋಗಿ ಮನೆಗೆ ಬರೋದು ಸಂಜೆ ಆಗುತ್ತೆ. ಬಂದೋಳು ಮತ್ ಬಟ್ಟೆ ಬರೆ ತೊಳೆದು ಕಸ ಗುಡಿಸಿ ದೀಪ ಹಚ್ಚಿ ಅಡುಗೆ ಮಾಡಿ ಎಲ್ರಿಗೂ ಬಡಿಸಿ ನಾವು ಊಟ ಮಾಡಿ ಕಾಲು ಚಾಚ ಹೊತ್ತಿಗೆ ರಾತ್ರಿ 11 ಗಂಟೆ ಆಗುತ್ತೆ. ನಮ್ ಕಷ್ಟನ ಕೇಳೋರು ಯಾರು? ಸುಂಕದವ್ರ ಮುಂದೆ ಸುಖ ದುಃಖ ಅಂತ ಹಸು ಕರ ಸಾಕಿ ಸಲಹಿ ಹಾಲ್ ಕರೆದಿದ್ದು ನಾವು, ಡೈರಿಗೆ ಹೋಗಿ ಹಾಲಿನ ಬಿಲ್ ಮಾಡಿಸಿ ಖರ್ಚು ಮಾಡೋರ್ ನೀವು. ಇದ್ಯಾವ ಸೀಮೆ ನ್ಯಾಯ ಅಂತೀನಿ? ಹಂಗಂತ ಗಂಡಸ್ರೇನು ಸುಮ್ನೆ ಕೂತ್ಕೊಂಡ್ ತಿಂತಾರೆ ಅಂಜಯ್ಯ ಕೌ? ನೀವು ಹೇಳ್ತೀರಾ, ನಾವು ಹೇಳಲ್ಲ. ಮನೆಗೆ ಎಣ್ಣೆ ಬೆಣ್ಣೆ ಬೇಳೆ ಬೆಲ್ಲ ಸೋಪು ಸೀಗೆಪುಡಿ ನೀರುಳ್ಳಿ ಬೆಳ್ಳುಳ್ಳಿ ಅಂತ ದಿನ ತಂದಾಕ್ಬೇಕಲ್ವ ನಾವು? ಅದೇನು ಹುಡುಗಾಟವಾ? ಇರ್ಬೋದು ಗಂಗಣ್ಣ, ಅದು ಜವಾಬ್ದಾರಿ ಅಲ್ವೇನಪ್ಪ? ಅದ್ರಲ್ಲೇನ್ ದೊಡ್ಡಸ್ಕೆ ಇಲ್ಲ ಬಿಡು. ನಾನ್ ತಂದಾಕ್ತೆ ತಂದಾಕ್ತೆ ಅಂತೀಯಲ್ಲಪ್ಪ, ಎಷ್ಟ್ ತಂದೆ, ಏನ್ ತಂದೆ, ಮನೆಗೆ ಸಾಲುತ್ತೋ ಇಲ್ವೋ? ಬಂದು ಬಳಗ ಆಳು ಕಾಳು ಮಕ್ಳು ಮರಿ ಅಂತ ಏನಾಯ್ತೋ ಏನಿಲ್ವೋ ಸರಿಕರಿಗೆ ಗೊತ್ತಾಗ್ದಂಗೆ ಅಚ್ಚುಕಟ್ಟಾಗಿ ವಕ್ತನ ಮಾಡಿಕೊಂಡು ಮನೆತನದ ಮರ್ಯಾದೆ ಕಾಪಾಡೋದೇನು ಸಣ್ಣ ಕೆಲ್ಸ ಏನಪ್ಪ? ಅದೇಳ್ ಗೌರಕ್ಕ, ಸಂಸಾರದ ಗುಟ್ಟು ವ್ಯಾಧಿ ರೊಟ್ಟು ಅಂತ. ನಾ ಗೋಡೆ ಒಳಗಿನ ಸುಖ ದುಃಖ ಒಳಗೆ ಇರ್ಬೇಕು ಅಂತ. ಬೆಣ್ಣೆಲಿ ಕೂದ್ಲು ತೆಗ್ದಂಗೆ ನಾಜೂಕಾಗಿ ಸಂಸಾರ ಮಾಡ್ಬೇಕಲ್ಲ, ಅದೇನ್ ಮಕ್ಕಳಾಟ ಅಂತೀನಿ. ನಿಜ ಕಣಕ್ಕ, ನಿನ್ ಮಾತಿಗೆ ನಾನು ಒಪ್ತೀನಿ. ನಮ್ ಮನೇಲಿ ಅದು ಇದು ಕೆಲ್ಸ ಅಂತ ಅಂಗಡಿಗೋಗಿ ದಿನ್ಸಿ ತರೋದ ಮರ್ತೇ ಬಿಟ್ರು ನಮ್ ಮನೆಯವರು. 1 ತಿಂಗಳು ಅಂತೀನಿ ನೀರುಳ್ಳಿ ಬೆಳ್ಳುಳ್ಳಿನೂ ಇಲ್ಲ, ಅಡ್ಗೆ ಎಣ್ಣೆನೂ ಇಲ್ಲ. ನಮ್ ಮನೇಲಿ ಹಂಗೆ ಅಡ್ಗೆ ಮಾಡಿ ಪೂರೈಸದೆ ಅನ್ನು. ಅದನ್ನ ಏನ್ ಹೇಳೋದೋ, ಯಾರಿಗೆ ಹೇಳೋದೋ ಬಿಡವ. ಬಳಿಯೋಕೆ ಬೆಳಿಯೋಕೆ ಹೆಣ್ಮಕ್ಳು ಬೇಕು, ಅಳಿಯೋಕ್ ಮಾತ್ರ ಬೇಡ ಅಂತಾರೆ. ಹಂಗಂದ್ರೇನ್ ಜಯಮ್ಮ, ಬಿಡ್ಸಿ ಹೇಳಿ ನನಗೂ ಒಂಚೂರು ತಿಳಿಯಂಗೆ. ಅಳಿಯೋದು ಅಂದ್ರೆ ಏನವ? ಕೊಳ್ಳೋದು ಮಾರದು. ಆಚಾರಕ್ಕೆ ಮಹಿಳೆಯರ್ ಬೇಕು, ಲೆಕ್ಕಾಚಾರಕ್ ಮಾತ್ರ ಬೇಡ ಅಂತಾರೆ. ಹೋಗ್ಲಿ ಬಿಡ್ರೋ, ಅಷ್ಟೊಂದ್ ಯಾಕೆ ಬೇಜಾರು ಮಾಡ್ಕೊಂತೀರಿ ಅಂತೀನಿ. ಏನೋ ಆ ಕಾಲದಿಂದ ಹಂಗೆ ನಡ್ಕೊಂಬಂದೈತೆ, ಅದಕ್ಕೆ ನಾನು ಹಂಗಂದೆ. ಅಲ್ಲ ಗಂಗಣ್ಣ, ರೈತ ಮಹಿಳೆಯರಿಗೆ ಲೆಕ್ಕ ಬರಲ್ಲ ಅಂತೀಯಲ್ಲ, ಎಂದಾದ್ರೂ ಲೆಕ್ಕ ಕಲಿಯಕ್ ಬಿಟ್ಟಿದ್ರೆ ತಾನೆ ಕಲಿಯೋದು? ಕೋಣೆ ಕೂಸ್ ಕೊಳಿತು ಬೀದಿ ಕೂಸ್ ಬೆಳೀತು ಅಂತ ಗಾದೆ ಇಲ್ವೇ? ಹೊರ ಪ್ರಪಂಚಕ್ ಬಿಟ್ರೆ ಅವರಿಗೂ ವ್ಯವಹಾರ ಜ್ಞಾನ ಬರುತ್ತೆ. ನೀವೇ ಮುಂದಾಗಿ ಅವ್ರಿಗೇನ್ ತಿಳಿಯುತ್ತೆ ಅಂದ್ರೆ ಪಾಪ ಕಲಿಯೋದ್ ಹೆಂಗೆ ನಾವು? ನಿನ್ನ ಮಾತಿನಲ್ಲೂ ಅರ್ಥ ಐತೆ ಬಿಡು ಗಂಗಕ್ಕ. ನಾನಂತೂ ನಮ್ಮನೆ ಹೆಂಗಸ್ರನ್ನ ಲೆಕ್ಕಕ್ಕೆ ಇಟ್ಟಿಲ್ಲ ಅಂತೀನಿ. ಪಾಪ ಹಗಲು ರಾತ್ರಿ ಮನೆ ಗಂಡ ಮಕ್ಕಳು ಅತ್ತೆ ಮಾವ ಅಂತ ದುಡ್ದು ದುಡ್ದು ಸ್ವರ್ಗ ಹೋಗೈತಿ. ಒಂದ್ ದಿವಸಕ್ಕೂ ಕಷ್ಟ ಸುಖನ ನಾನು ಕೇಳಲಿಲ್ಲ, ಪಾಪ ಅವಳು ಬಾಯಿ ಬಿಟ್ಟು ಹೇಳಲಿಲ್ಲ. ನನ್ನ ನಡವಳಿಕೆ ನನಗೆ ನಾಚಿಕೆ ಆಗತ್ತೆ ಕಣಪ್ಪ. ಇರ್ಲಿ ಬಿಡು ಗಂಗಣ್ಣ, ಅದ್ಯಾಕಷ್ಟು ಬೇಜಾರಾಗ್ತೀಯಾ? ಎಲ್ಲರ ಮನೇಲೂ ಇದ್ದದ್ದೇ ಕತೆ, ಇನ್ನಾದ್ರೂ ಬದ್ಲಾಗ್ಲಿ. ರಾಮಣ್ಣನ್ ಮನೇಲಿ ಇದ್ದಾಳಲ್ಲ ಸೊಸೆ, ಎಲ್ಲ ವ್ಯವಹಾರನ ಯಾವ ಗಂಡ್ಸಿಗೂ ಕಡಿಮೆ ಇಲ್ದಂಗೆ ಮನೆತನ ನಡೆಸ್ತಾಳೆ. ಹೌದು ಕಣಕ, ಅವ್ರ ಮನೆ ಗಂಡಸ್ರು ಆ ಕೇಳ್ದಂಗೆ ಕೇಳ್ತಾರೆ. ಹುಡುಗಿ ತುಂಬಾ ಒಳ್ಳೆ ಸಲಹೆ ಕೊಡ್ತಾಳೆ, ಅದರಂತೆ ತೀರ್ಮಾನ ತಗಂತಾರೆ. ಹೌದೇಳವ, ಹೆಣ್ಮಕ್ಳಿಗೆ ಜವಾಬ್ದಾರಿ ಗೌರವ ಕೊಟ್ಟು ನಡೆಯೋ ಮನೆನೂ ಇದಾವೆ, ಎಲ್ರೂ ಒಂದೇ ರೀತಿ ಇರಲ್ಲ. ನಾವು ಬದಲಾಗಬೇಕು. ಇನ್ಮೇಲೆ ನಮ್ಮನೆ ಹಣಕಾಸಿನ ವ್ಯವಹಾರ ನಿಮ್ಮೆಂಗಸರ ಕೈಗೆ ಕೊಡ್ತೀನಿ. ಓ, ಇವತ್ತೇ ಬಿಗದ ಕೈ ಕೊಟ್ಟು ಬಿಡ್ತೀಯ ಅನ್ನಪ್ಪ? ಮಾತು ಅಂದ್ರೆ ಮಾತು ಕಣಕು, ಕೊಡೋದು ಅಂದ್ರೆ ಕೊಡೋದೇ ಸೈ. ರೈತರ ಮನೆ ಗಂಡ್ಸು ಹೆಣ್ಣು ಒಂದ್ ಕೈಯಾಗಿ ದುಡಿದ್ ಬಾಳಿದ್ರೆ ತಾನೆ ಮನ್ತನ ಆಗೋದು? ಎತ್ತು ಏರಿಗೆ ಕೋಣ ನೀರಿಗೆ ಅನ್ನಂಗಾದ್ರೆ ಸಂಸಾರ ಹ್ಯಾಂಗ ಆಗುತ್ತೆ ಅಂತ. ಯಾವ್ದೇ ಒಬ್ಬ ದೊಡ್ಡ ಅಧಿಕಾರಿ ದೊಡ್ಡ ವ್ಯಾಪಾರಿ ಮಾಡೋ ಕೆಲ್ಸಕ್ಕಿಂತ ರೈತ ಮಹಿಳೆ ಮಾಡೋ ಕೆಲ್ಸ ಕಡಿಮೆ ಏನಿಲ್ಲ. ಹಂಗ್ ನೋಡಿದ್ರೆ ದುಡ್ಡು ಕಾಸಿನ ಲೆಕ್ಕಾಚಾರ ಹೆಣ್ಮಕ್ಳ ಹತ್ರ ಇರೋದೇ ಸರಿ ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ದುಡ್ಡು ಬೀಗದ ಕೈ ಇಟ್ಕೊಳಕ್ಕೆ ನಮ್ಮ ಹತ್ರ ಜೇಬೇ ಇಲ್ವಲ್ಲ. ಹೌದಲ್ವಾ, ಯಾಕೆ ಯಾವತ್ನಿಂದ್ಲೂ ಗಂಡಸ್ರ ಬಟ್ಟೆಗಳಿಗೆ ಮಾತ್ರ ಹತ್ತತ್ ಜೇಬಿರ್ತವೆ, ನಮ್ಗಳಿಗ್ ಮಾತ್ರ ಒಂದು ಇಲ್ಲಪ್ಪ? ಕಾರಣ ಏನು ಅಂತೀನಿ. ಇಲ್ಲಿವರೆಗೆ ದುಡ್ಡು ಕಾಸು ಲೆಕ್ಕಾಚಾರತೆ ನಿಭಾಯಿಸ್ತಿದ್ದವರು ಗಂಡಸರಲ್ವೇ, ಅದಕ್ಕೆ ಅವರಿಗೆ ಜೇಬ್ ಬೇಕಾಗಿತ್ತು. ಇದೆಲ್ಲ ಮೇಲ್ನೋಟಕ್ಕೆ ಕಾಣೋ ಅಷ್ಟು ಸರಳವಾಗಿಲ್ಲ. ಇದು ಒಂದ್ ರೀತಿ ಸಾಮಾಜಿಕ ಸಮಸ್ಯೆ. ಅದಕ್ಕಿಂತ ಮುಖ್ಯವಾಗಿ ರೈತ ಮಹಿಳೆಯರ, ಹಳ್ಳಿ ಹೆಣ್ಮಕ್ಳ ಹಕ್ಕು ಅಧಿಕಾರನ ಕಿತ್ಕೊಳ್ಳೋ ಸೂತ್ರನೂ ಹೌದು. ಇದಕ್ಕೆಲ್ಲ ಒಂದ್ ಕೊನೆ ಹಾಡ್ಲೇಬೇಕು. ಹಾಗಂತ ರೈತರಾದ ನಾವು ನಾನೆಚ್ಚು ನೀನೆಚ್ಚು ಅಂತ ಕುತ್ಕೊಂಡ್ರೆ ಕೃಷಿ ಬದುಕು ಮಂತನದ್ದು ಬಾಳ್ವೆ ಎರಡು ಕೆಟ್ಟೋಗುತ್ತೆ. ಆ ರೀತಿ ಆಗದೆ ಇರೋ ತರ ನೋಡ್ಕೋಬೇಕು ಕಣಕ್ಕ. ಗಂಡು ಹೆಣ್ಣು ಒಂದು ಗಾಡಿ ಎರಡು ಚಕ್ರ ತರ ಜೀವನದ ರತನ ಎಳಿಬೇಕಪ್ಪ. ಎಂಥ ಬುದ್ಧಿವಂತಿಕೆ ಮಾತು ಹೇಳ್ದೆ ಗಂಗಣ್ಣ. ಒಟ್ಟಾರೆ ರೈತ ಪುರುಷರ ಅಂಗಿಗಷ್ಟೇ ಅಲ್ಲ, ರೈತ ಮಹಿಳೆಯರ ಬಟ್ಟೆಗೂ ಜೇಬ್ ಹಾಕಿಸ್ಕೋಬೇಕಾಗುತ್ತೆ ಕಣ್ರವ್ವ. ಇವತ್ತಿನ್ಲೇ ಶುರುವಾಗ್ಲಿ. ನಮ್ಮ ಜೇಬು ನಮ್ಮ ಹಕ್ಕು, ನಮ್ಮ ಜೇಬು ನಮ್ಮ ಹಕ್ಕು. ಕೈಯೆಲ್ಲ ಕೆಸರಾದ್ರು ಪರವಾಗಿಲ್ಲ, ಮೈಯೆಲ್ಲ ಬೆವರಾದ್ರು ಪರಿವೇ ಇಲ್ಲ. ಇದುವರೆಗೂ ನಮ್ಮ ಜೇಬು ನಮ್ಮ ಹಕ್ಕು ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಹೆಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಶ್ರೀಮತಿ ಎಂ ಶೋಭಾ, ಶ್ರೀಮತಿ ಪಿಎಂ ಸುಮಾ, ಕುಮಾರಿ ಐಶ್ವರ್ಯ ಭಾರತಿ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಬಿಸಿದ್ದಣ್ಣ, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? ಎರಡು ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ಕೆ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ. ಡಾಕ್ಟರ್ ಹೇಳದ ಹಾಗ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೆ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. ಗರ್ಭಿಣಿಯರಿಗೆ ಟಿಡಿ ಲಸಿಕೆ, ಮಗು ಹುಟ್ಟಿದ ತಕ್ಷಣ ಬಿಸಿಜಿ, ಹೆಪಟೈಟಿಸ್ ಬಿ ಪೋಲಿಯೋ ಹನಿ, 1.5 ಮತ್ತು 3.5 ತಿಂಗಳಲ್ಲಿ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್, 1.5, 2.5, 3.5 ತಿಂಗಳಲ್ಲಿ ರೋಟಾವೈರಸ್ ಪೋಲಿಯೋ ಲಸಿಕೆ ಪೆಂಟಾವೆಲೆಂಟ್ ಲಸಿಕೆ, 1.5, 3.5 ಮತ್ತು 9 ತಿಂಗಳಲ್ಲಿ 3.5 PCV ಲಸಿಕೆ, 9 ತಿಂಗಳ ನಂತರ 1.5 ದಡಾರ ರುಬೆಲ್ಲಾ ಲಸಿಕೆ, 1.5 JE ಲಸಿಕೆ ಹಾಗೂ ವಿಟಮಿನ್ ಎ, 1.5 ವರ್ಷದಲ್ಲಿ 2.5 ದಡಾರ ರುಬೆಲ್ಲಾ ಲಸಿಕೆ, 2.5 JE ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ DPT ಬೂಸ್ಟರ್ 1, 5 ವರ್ಷಕ್ಕೆ DPT ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ TD ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಅಂಗಾಂಶ ಕೃಷಿ ಕುರಿತು ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ AN ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತ ಬಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅಂಗಾಂಶ ಕೃಷಿ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಅಂಗಾಂಶ ಕೃಷಿ ಅಂದರೆ ಏನು, ಯಾವ ಥರ ಇದನ್ನು ಬೆಳೆಸ್ತಾರೆ, ಇದರ ಒಂದು ಪ್ರಾಮುಖ್ಯತೆ ಮತ್ತು ಅದರ ಲಾಭಗಳೇನು, ರೈತರಿಗೆ ಆದಾಯದಲ್ಲಿ ಯಾವ ರೀತಿ ಒಂದು ಪ್ರಭಾವ ಬೀರುತ್ತೆ ಈ ಅಂಗಾಂಶ ಕೃಷಿ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡೆಯೋಣ. ನಿಮಗೆ ಮಾಹಿತಿ ನೀಡಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರು ಫಾರಂನಲ್ಲಿರುವಂಥ ತೋಟಗಾರಿಕಾ ಮಹಾವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ AN ರಮೇಶ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ರೈತ ಬಂಧುವರಿಗೆ. ಸರ್, ತಾವು ಇವತ್ತು ಈ ಅಂಗಾಂಶ ಕೃಷಿ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಮೊದಲಿಗೆ ಅಂಗಾಂಶ ಕೃಷಿ ಅಂದ್ರೆ ಏನು? ರೈತ ಬಂಧವರೇ, ಇವತ್ತಿನ ಪ್ರಚಲಿತ ವಿದ್ಯಮಾನದಲ್ಲಿ ನಿಮಗೆ ಅಂಗಾಂಶ ಕೃಷಿ ಅಂದರೆ ಗೊತ್ತಾಗಲ್ಲ, ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಅಂದರೆ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕಂದರೆ ಟಿಶ್ಯೂ ಕಲ್ಚರ್ ಅನ್ನೋದು ಭಾಳ ಆಡುಭಾಷೆ ಆಗೋಗ್ಬಿಟ್ಟಿದೆ ರೈತರಿಗೆಲ್ಲ. ಅಂಗಾಂಶ ಕೃಷಿ ಅಥವಾ ಟಿಶ್ಯೂ ಕಲ್ಚರ್ ಅಂದರೆ ಏನಪ್ಪ ಅಂತೇಳಿ ಅಂದರೆ, ಈಗ ನೀವು ಯಾವುದೇ ಒಂದು ಬೆಳೆ ತಗೊಳ್ಳಿ, ಒಂದು ದಾಳಿಂಬೆ ತಗೊಳ್ಳಿ, ಬಾಳೆ ತಗೊಳ್ಳಿ, ಹೂವಿನ ಬೆಳೆಗಳು, ಜರ್ಬರ ತಗೊಳ್ಳಿ, ಡೇಟ್ ಪಾಮ್ ತಗೊಳ್ಳಿ, ಅನೇಕ ಬೆಳೆಗಳು ಇತ್ತೀಚೆಗೆ ಅಂಗಾಂಶ ಕೃಷಿಯಿಂದ ಬಂದಿರತಕ್ಕಂಥ ಸಸಿಗಳಾಗಿರ್ತದೆ. ಅಂಗಾಂಶ ಕೃಷಿ ಅಂದರೆ ಏನಪ್ಪ ಅಂತೇಳಿ ಅಂದರೆ, ಈಗ ಸಪೋಸ್ ಬಾಳೆ ತಗೊಳ್ರೆ, ಈಗ ಬಾಳೆಯಲ್ಲಿ ಬಾಳೆಯ ಅಂಶವನ್ನು ತೆಗೆದುಕೊಂಡು ಅದನ್ನು ನಾವು ಇಂಗ್ಲೀಷಲ್ಲಿ ಮೆರಿಸ್ಟಮ್ ಅಂತ ಕರಿತೀವಿ, ಅದರ ಒಂದು ಭಾಗವನ್ನು, ಯಾವುದೇ ಒಂದು ಭಾಗ, ಒಂದು ಬೇರಾಗಿರ್ಬೋದು, ಬೇರಿನ ಅಂಶ ಆಗಿರ್ಬೋದು, ಒಂದು ತುಣುಕು, ಒಂದು ಮೆರಿಸ್ಟಮ್ ಆಗಿರ್ಬೋದು, ಒಂದು ಲೀಫ್ ಆಗಿರ್ಬೋದು, ಎಲೆಯ ಸ್ವಲ್ಪ ಭಾಗದ ಆಗಿರ್ಬೋದು, ಯಾವುದಾದ್ರೂ ಒಂದು ಭಾಗವನ್ನು ತಗೊಂಡು ಅದನ್ನು ಪ್ರಯೋಗಾಲಯದಲ್ಲಿ ಲ್ಯಾಬ್ ಕಂಡೀಷನ್ಸಲ್ಲಿ, ಲ್ಯಾಬ್ ಹೆಂಗಿರುತ್ತೆ ಅಂತೇಳಿ ಅಂದರೆ ಅಲ್ಲಿ ಯಾವುದೇ ಒಂದು ಮೈಕ್ರೋ ಆರ್ಗಾನಿಸಮ್ ಆಗಲಿ ಸೂಕ್ಷ್ಮಾಣು ಆಗಲಿ ಬೆಳೀಲಿಕ್ಕೆ ಅದಕ್ಕೆ ಜಾಗ ಇರೋದಿಲ್ಲ. ಅಂಥ ಕಡೆ ನಾವು ಈ ಸಸಿಗಳನ್ನ ಅಭಿವೃದ್ಧಿಪಡಿಸ್ತೀವಿ. ಈ ಸಸಿಗಳನ್ನ ಯಾವ ಥರ ಅಭಿವೃದ್ಧಿಪಡಿಸ್ತೀವಿ ಅಂತೇಳಿ ಅಂದರೆ, ನಮಗೆ ಜೀವನದಲ್ಲಿ 24 ಅಂಶಗಳು, ಏನೇನು, ಕಾರ್ಬನ್ ಬೇಕು, ನೈಟ್ರೋಜನ್ ಬೇಕು, ಫಾಸ್ಫರಸ್ ಬೇಕು, ಪೊಟಾಷ್ ಬೇಕು, ಜಿಂಕ್ ಬೇಕು, ನಮ್ಮ ಬೆಳವಣಿಗೆ, ಮನುಷ್ಯನ ಬೆಳವಣಿಗೆ ಯಾವ ಥರ ಬೇಕೋ ಸಸ್ಯಗಳ ಬೆಳವಣಿಗೆಗೂ ಸಹ 17 ಅಂಶಗಳು ಬೇಕಾಗ್ತದೆ. ಈ 17 ಅಂಶಗಳು ನಾವು ಟಿಶಿಕಲ್ಚರ್ ಮೀಡಿಯಾ ಅಂತ ಕರಿತೀವಿ. ಆ ಮೀಡಿಯಾದಲ್ಲಿ ಈ 17 ಅಂಶಗಳು ಇರ್ತದೆ. ಈ 17 ಅಂಶಗಳು ಇರೋದ್ರಿಂದ ನಾವು ಆ ಗಿಡದ ಯಾವುದೇ ಒಂದು ಭಾಗವನ್ನು ತೆಗೆದು ಅಲ್ಲಿ ಹಾಕಿದಾಗ ಅದು ಉತ್ಕೃಷ್ಟವಾಗಿ ಎಲ್ಲ ಅಂಶಗಳ ಬೆಳವಣಿಗೆಯಿಂದ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಎಲ್ಲೂ ಯಾವುದೇ ತರಹದ ಕೊರತೆ ಇರೋದಿಲ್ಲ ಸಸ್ಯ ಅಭಿವೃದ್ಧಿಗೆ, ಆ ಥರ ಬೆಳವಣಿಗೆ ಆಗ್ತದೆ. ನಾವು ಅದನ್ನು ಮಾಡಬೇಕು ಅಂತೇಳಿ ಅಂದರೆ, ಸಪೋಸ್ ಒಂದು ಬಾಳೆ ಆಗಲಿ ದಾಳಿಂಬೆ ಆಗಲಿ ಮಾಡಬೇಕು ಅಂತೇಳಿ ಅಂದರೆ, ಆಚೆಗೆ ಬರಬೇಕಪ್ಪ ಅಂತೇಳಿ ಅಂದರೆ ಸುಮಾರು 1 ವರ್ಷಗಳ ಕಾಲ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗಿಂದ ನಾವು ಸ್ಟಾರ್ಟಿಂಗ್ ಮಾಡಿದ್ರೆ ಅದು ಡಿಫರೆಂಟ್ ಸ್ಟೇಜಸ್ಸಲ್ಲಿ ಆಗ್ತದೆ. ಫಸ್ಟ್ ಸ್ಟೇಜಲ್ಲಿ ಒಂದು ಸ್ವಲ್ಪ ರೂಟ್ ಬರ್ತದೆ, ಮತ್ತು ಅದು ಕ್ಯಾಲಸ್ ಬರ್ತದೆ, ಒಂದು ಸ್ವಲ್ಪ ಶೂಟ್ ಬರ್ತದೆ, ಮತ್ತೆ ಎಲೆ ಬರ್ತದೆ. ಈ ಥರ ಹಲವಾರು ಹಂತಗಳಲ್ಲಿ ಬೆಳೆದು ಅದನ್ನು ಮತ್ತೆ ಅಲ್ಲಿಂದ ನಾವು ಒಂದು ಸ್ವಲ್ಪ ಆಚೆಗೆ ತಂದು, ಯಾಕಂದರೆ ಈ ವಾತಾವರಣಕ್ಕೆ ಲ್ಯಾಬಲ್ಲಿರ್ತಕ್ಕಂಥ ಸಸಿ ಆಚೆ ಬಂದು ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕಾಗ್ತದೆ. ಆ ವಾತಾವರಣದಲ್ಲಿ ಒಂದು ಸ್ವಲ್ಪ ದಿವಸ ಇಟ್ಟು ನಂತರ ರೈತರಿಗೆ 1-2 ತಿಂಗಳು ಆದಮೇಲೆ ಹಾರ್ಡನಿಂಗ್ ಅಂತೀವಿ ಕರಿತೀವಿ ಅದನ್ನು, ಅಂದರೆ ಈ ವಾತಾವರಣಕ್ಕೆ ಅಡ್ಜಸ್ಟ್ ಆದಮೇಲೆ ರೈತರಿಗೆ ಅದನ್ನು ವಿತರಣೆ ಮಾಡಲಾಗುತ್ತೆ. ಯಾಕಪ್ಪ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ಗೆ ಅಷ್ಟು ಡಿಮಾಂಡ್ ಇದೆ ಅಂತೇಳಿ ಅಂದರೆ, ಆ ಸಸಿಗಳು, ಎಲ್ಲ ಸಸಿಗಳು, ನೀವು ಸಪೋಸ್ ನೀವು 1 ಎಕರೆಗೆ ದಾಳಿಂಬೆ 300 ಸಸಿ 350 ಸಸಿ ಆಗಬೇಕು ಅಂತೇಳಿ ಅಂದರೆ, 350 ಸಸಿನೂ ಒಂದೇ ತರಹ ಇರ್ತದೆ. ಎಲ್ಲೂ ವೇರಿಯೇಷನ್ ಅನ್ನು ಕಾಣೋದೇ ಇಲ್ಲ. ಈ ಗಿಡ ಒಂದು ಸ್ವಲ್ಪ ಉದ್ದಕ್ಕಿರೋದು, ಇನ್ನೊಂದು ಗಿಡ ಚಿಕ್ಕದಾಗಿ ಕಾಣೋದು, ಇನ್ನೊಂದು ಗಿಡ ಬೇರೆ ಒಂದು ಸ್ವಲ್ಪ ಡೆವಲಪ್ ಆಗದೆ ಇರೋದು, ಕಾಂಡ ಡೆವಲಪ್ ಆಗದೆ ಇರೋದು, ಯಾವ ಥರ ಕಾಣೋದೇ ಇಲ್ಲ. 350 ಸಸಿಗಳು ಕೂಡ 1 ಎಕರೆಯಲ್ಲಿ ಎಲ್ಲಾನು ಒಂದೇ ತರಹ ಇರ್ತದೆ. ಅದಕ್ಕೆ ನಾವು ಆ ಟಿಶ್ಯೂ ಕಲ್ಚರ್ ಅಥವಾ ಅಂಗಾಂಶ ಕೃಷಿದಿಂದ ಮಾಡ್ತಕ್ಕಂಥ ಬೆಳೆಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ ಇತ್ತೀಚಿನ ದಿನಗಳಲ್ಲಿ. ಸರಿ, ಅಂಗಾಂಶ ಕೃಷಿನ ಯಾವ ರೀತಿ ಬೆಳೆಸ್ತಾರೆ ತಾವು ಹೇಳಿದ್ರೆ, ಮತ್ತು ಬಹಳ ಪ್ರಾಮುಖ್ಯತೆಯಿಂದ ಯಾವ ರೀತಿ ಪ್ರಾಮುಖ್ಯತೆ ಇದೆ, ಮತ್ತು ಇದರಿಂದ ರೈತರಿಗೆ ಯಾವ ರೀತಿ ಲಾಭ ಆಗುತ್ತೆ? ನಾನು ನಿಮಗೆ ಇಲ್ಲಿ ಒಂದು ಉದಾಹರಣೆಯೊಂದಿಗೆ ಹೇಳ್ತೀನಿ. ಈಗ ಇಲ್ಲಿ ದೊಡ್ಡಬಳ್ಳಾಪುರದ ಹತ್ರ ಒಂದು ಶ್ರೀಕಾಂತ್ ಫಾರ್ಮ್ ಅಂತಿದೆ, ನೀವೆಲ್ಲ ಬೇಕಾದರೆ ಒಂದು ಸಾರಿ ವಿಸಿಟ್ ಮಾಡ್ಕೊಂಡು ಬರ್ಬೋದು. ಅವರು ಪ್ರೊಟೆಕ್ಟೆಡ್ ಕಲ್ಟಿವೇಷನಲ್ಲಿ ಅಂದರೆ ಸುಮಾರು 1-35 ಎಕರೆ ಜಮೀನಿನಲ್ಲಿ ಪಾಲಿ ಹೌಸ್ಗಳನ್ನು ಮಾಡಿ ಎಲ್ಲ ಪಾಲಿ ಹೌಸ್ಗಳಲ್ಲೂ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ನ ಮಾಡ್ತಾ ಇದ್ದಾರೆ. ಹೂವಿನ ಬೆಳೆಗಳಲ್ಲಿ ಟಿಶ್ಯೂ ಕಲ್ಚರ್, ಅಂಗಾಂಶ ಕೃಷಿಯಲ್ಲಿ ಮಾಡ್ತಕ್ಕಂಥ ಹೂವಿನ ಬೆಳೆಗಳು, ಈಗ ನೀವು ಜರ್ಬರ ತಗೋಬೋದು, ಗುಲಾಬಿ ತಗೋಬೋದು, ಕ್ರೈಸಾಂತಿಮಮ್ ತಗೋಬೋದು, ಹೀಗೆ ಅನೇಕ ಸಸಿಗಳು, ಆಂತೂರಿಯಂ ತಗೋಬೋದು, ಎಲ್ಲ ಹೂವಿನ ಬೆಳೆಗಳು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತೀರ. ಏನು ಪಾಲಿ ಹೌಸ್ ಪಾಲಿ ಮನೆಗಳಲ್ಲಿ ಏನು ಬೆಳೀತಾ ಇದ್ದಾರೆ ಇವತ್ತು ನೋಡಿದ್ರೆ ಅಲ್ಲಿ ಒಂಥರ ಸ್ವರ್ಗ ಆದಂಗೆ ಕಾಣಿಸ್ತದೆ. ಸ್ವರ್ಗನ ನಾವು ಭೂಮಿಯಲ್ಲೇ ನೋಡ್ಬೋದಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ. ದಯವಿಟ್ಟು ಎಲ್ಲ ರೈತ ಬಾಂಧವರು ಅಲ್ಲಿಗೆ ಹೋಗಿ ಬರ್ಬೋದು. ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತೇಳಿ ಅಂದರೆ, ಅಲ್ಲಿ ಆ ತೋಟ ನೋಡಿದ್ರೆ ಅಷ್ಟು ಚೆನ್ನಾಗಿರ್ತದೆ. 2 ಎಕರೆ ಪಾಲಿ ಹೌಸು, ಸಸಿಗಳು ನೋಡಿದ್ರೆ ಎಲ್ಲ ಒಂದೇ ಥರನೇ ಹೂ, ಫ್ಲವರು, ಅದು ಲೆಂತು ಕಡಿಮೆ ಆಗಿರೋದಾಗಲಿ ಜಾಸ್ತಿ ಆಗಿರೋದಾಗಲಿ ಈಲ್ಡ್ ಪ್ರಮಾಣದಲ್ಲಾಗಲಿ ಎಲ್ಲೂ ನಿಮಗೆ ಬೇರೆ ಥರ ಕಾಣೋದೇ ಇಲ್ಲ. ಅದೊಂದೇ ಅಲ್ಲ, ಹೂವಿನ ಬೆಳೆಗಳೇ ಅಲ್ಲ, ನಾವು ಈಗ ಬಾಳೆ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಖರ್ಜೂರ ಆಗಿರ್ಬೋದು, ಯಾವುದೇ ಬೆಳೆ ತಗೊಂಡ್ರು ಕೂಡ ನಿಮಗೆ ಎಲ್ಲ ಪ್ರಮಾಣದಲ್ಲಿ ಎಲ್ಲ ಗಿಡಗಳು ಒಂದೇ ಥರ ಕಾಣಿಸ್ತದೆ. ಎಲ್ಲ ಗಿಡಗಳಲ್ಲೂ ಹೆಚ್ಚು ಕಡಿಮೆ ಎಲ್ಲ ಒಂದೇ ಥರ ಈಲ್ಡ್ ಕಾಣಿಸ್ತದೆ. ಇಳುವರಿ ಕೂಡ ಇದರಲ್ಲಿ 100 ಹಣ್ಣಿದ್ದೆ ಇನ್ನೊಂದು ಸಸಿಯಲ್ಲಿ ಕೂಡ ಹೆಚ್ಚು ಕಮ್ಮಿ 100-105 ಹಣ್ಣುಗಳೇ ಇರ್ತದೆ. ಆ ಥರ ಒಂದೇ ಥರ ಕಾಣಿಸ್ತದೆ. ಮತ್ತು ಇಳುವರಿಯಲ್ಲಿ ಕೂಡ ಬಹಳ ಹೆಚ್ಚಿನ ಮಾಮೂಲಿ ಸಸಿಗಳನ್ನು ಮಾಡೋದ್ರಿಂದ ಅದಕ್ಕಿಂತ ಚೆನ್ನಾಗಿ ಈ ಅಂಗಾಂಶ ಕೃಷಿಯಿಂದ ಮಾಡ್ತಕ್ಕಂಥ ಸಸಿಗಳನ್ನು ಹಾಕಿದ್ರೆ ನಿಮಗೆ ಇಳುವರಿ ಹೆಚ್ಚು ಕಮ್ಮಿ 1-1.5 ಪಟ್ಟು ಜಾಸ್ತಿ ಆಗ್ತದೆ. 100 ಕ್ವಿಂಟಾಲ್ ಆಗಂಗಿದ್ರೆ ಹೆಚ್ಚು ಕಮ್ಮಿ 130-140 ಕ್ವಿಂಟಾಲ್ ಆಗುತ್ತೆ. ಇವತ್ತು ನಾನು ಬೆಳೀತಾ ಇದ್ದೀನಿ ದಾಳಿಂಬೆ, ನಾನು ನೋಡ್ತಾ ಇದ್ದೀನಿ. ಅದಕ್ಕೂ ಮಾಮೂಲಿ ಗೂಟಿ ಮಾಡಿರೋ ಸಸಿಗಳಿಗೂ, ಅಂಗಾಂಶ ಕೃಷಿಯಿಂದ ಮಾಡಿರ್ತಕ್ಕಂಥ ಸಸಿಗಳಿಗೂ ದಾಳಿಂಬೆಗೆ ನೋಡಿದಾಗ ಹೆಚ್ಚು ಕಮ್ಮಿ 1 ಎಕರೆಗೆ ಕಡಿಮೆ 300 ಸಸಿಗಳಿಗೆ ಕಡಿಮೆ ಅಂತೇಳಿ ಅಂದರೂ ಕೂಡ 1-2 ಟನ್ 3 ಟನ್ ಜಾಸ್ತಿ ಆಗೇ ಆಗುತ್ತೆ. ಅದಕ್ಕೆ ದಯವಿಟ್ಟು ಇತ್ತೀಚಿನ ದಿನಗಳಲ್ಲಿ ರೈತ ಬಾಂಧವರು ಒಂದು ಸ್ವಲ್ಪ ಅಂಗಾಂಶ ಕೃಷಿ ಬಗ್ಗೆ ಕೂಡ, ಯಾಕಂದರೆ ನೀವೆಲ್ಲ ನೋಡ್ತಾ ಇರ್ತೀರ ಪರ್ ಡ್ರಾಪ್ ಮೋರ್ ಕ್ರಾಪ್ ಏನೇನೋ ಸೆಂಟೆನ್ಸ್ಗಳು ಬರ್ತಾ ಇರ್ತದೆ. ನಮ್ಮ ಆದಾಯ ದ್ವಿಗುಣಗೊಳಿಸ್ಕೋಬೇಕು ಅಂತೇಳಿ ಅಂದರೆ ಪ್ರಮುಖವಾಗಿ ಉತ್ತಮವಾದ ಸಸಿಗಳನ್ನು ಫಸ್ಟ್ ನಾವು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಪ್ರಾಮುಖ್ಯತೆ ವಹಿಸಬೇಕು. ಯಾಕಂದರೆ ಅಲ್ಲಿ ವಹಿಸಲಿಲ್ಲ ಅಂತೇಳಿ ಅಂದರೆ ತದನಂತರ ನಾವು ಏನು ಮಾಡಿದ್ರೂ ಕೂಡ ಅಷ್ಟೊಂದು ಉಪಯೋಗ ಬರಲ್ಲ. ಆದ್ದರಿಂದ ಸಸಿಗಳ ಆಯ್ಕೆಯಲ್ಲಿ ರೈತರು ಬಾಂಧವರು ಒಂದು ಸ್ವಲ್ಪ ಕಾಳಜಿ ವಹಿಸಿ ಒಂದು ಸ್ವಲ್ಪ ತಿಳಿದುಕೊಂಡು ವಿಜ್ಞಾನಿಗಳ ಹತ್ರ ಇದರ ಬಗ್ಗೆ ಒಂದು ಸ್ವಲ್ಪ ವಾಸ್ತವಿಕತೆ ನೋಡಿ ಮಾಡಿದರೆ ಆದಾಯ ದ್ವಿಗುಣಗೊಳಿಸೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಈಗ ಬಹಳಷ್ಟು ರೈತರು ಕೃಷಿಯಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಯಾವುದರಲ್ಲಿ ನಾವು ಅಂಗಾಂಶ ಕೃಷಿ ಮಾಡಬಹುದು, ಯಾವುದರಲ್ಲಿ ಅದು ಸಾಧ್ಯ ಇಲ್ಲ ಅಂತ ಅವರಿಗೆ ಅಷ್ಟು ಮಾಹಿತಿ ಇರೋದಿಲ್ಲ. ಯಾವ್ಯಾವ ಬೆಳೆಗಳಲ್ಲಿ ಅಂಗಾಂಶ ಕೃಷಿ ಕೈಗೊಂಡ್ರೆ ಅವರಿಗೆ ಲಾಭದಾಯಕ ಆಗುತ್ತೆ, ಮತ್ತು ಯಾವ್ಯಾವ ಬೆಳೆಗಳಲ್ಲಿ ಇದನ್ನು ಅನುಸರಿಸಬಹುದು? ಈಗ ಪ್ರಮುಖವಾಗಿ ನೀವೆಲ್ಲ ನೋಡಿದಂಗೆ ಕೆಲವ ರೈತ ಬಾಂಧವರೆಲ್ಲ ನೋಡಿರ್ತೀರಿ, ಇದ್ರ ಬಗ್ಗೆ ಐಡಿಯಾ ಇರ್ತದೆ. ಈಗ ಸಾಮಾನ್ಯವಾಗಿ ಈಗ ನೋಡಿ ಬಾಳೆ, ಏಲಕ್ಕಿ ಬಾಳೆಹಣ್ಣು ಕೂಡ ಟಿಶಿಕಲ್ಚರ್ ಅಂಗಾಂಶ ಕೃಷಿ ಬಂದಿದೆ. ಹಾಗೆ ಗ್ರ್ಯಾನೈಡ್ ಕೂಡ ಅದು ಬಂದಿದೆ. ಮತ್ತೆ ನಿಮಗೆ ದಾಳಿಂಬೆ ಸಸಿಗಳು ಭಗವಾ ಬಂದಿದೆ, ಸೂಪರ್ ಭಗವಾ ಕೂಡ ನಿಮಗೆ ಅಂಗಾಂಶ ಕೃಷಿಯಿಂದ ಬಂದಿರತಕ್ಕಂಥ ಸಸಿಗಳು ಸಿಗ್ತದೆ. ಅದೇ ಥರ ಖರ್ಜೂರ ಕೂಡ ಇವತ್ತು ಸಿಗ್ತಾ ಇದೆ. ಖರ್ಜೂರ ಈಗ ಟಿಶ್ಯೂಕಲ್ಚರ್ ಖರ್ಜೂರ ಪ್ಲಾಂಟ್ ಎಷ್ಟಿದೆ ಅಂದರೆ 6,000 ರೂಪಾಯಿ ಇದೆ. ಒಂದು ಗಿಡಕ್ಕೆ 6,000 ರೂಪಾಯಿ ಖರ್ಜೂರ ಇದೆ. ಅದೇ ತರಹನೇ ನೀವು ಪಪಾಯ ನೋಡ್ಬೋದು, ಪಪಾಯ ಟಿಶ್ಯೂಕಲ್ಚರು ಬಂದಿದೆ. ಈಗ ಹಣ್ಣಿನ ಬೆಳೆಗಳಲ್ಲಿ ಅನೇಕ ಹಣ್ಣಿನ ಬೆಳೆಗಳಲ್ಲಿ ಟಿಶ್ಯೂಕಲ್ಚರ್ ಅಂಗಾಂಶ ಕೃಷಿಯಿಂದ ಮಾಡ್ತಕ್ಕಂಥದ್ದು ಎಲ್ಲ ಬಂದಿದೆ. ಯಾಕೆ ಅಂಗಾಂಶ ಕೃಷಿ ಬೇಕು ಅದರಲ್ಲಿ ಅಂತೇಳಿ ಅಂದರೆ ಸಸ್ಯಾಭಿವೃದ್ಧಿ ಬಹಳ ಚೆನ್ನಾಗಿ ಈಸಿಯಾಗಿ ಆಗುತ್ತೆ ಹಣ್ಣಿನ ಬೆಳೆಗಳಲ್ಲಿ ಸಾಮಾನ್ಯವಾಗಿ. ಅದಕ್ಕೆ ರೈತರು ದಯವಿಟ್ಟು ಅಂಗಾಂಶ ಕೃಷಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿದುಕೊಂಡು ಅದನ್ನು ಅನುಸರಿಸಿದ್ರೆ ಒಳ್ಳೆಯದು. ಅದೇ ತರಹ ನಮಗೆ ಇತ್ತೀಚೆಗೆ ಹೂವಿನ ಬೆಳೆಗಳಲ್ಲಿ ಕೂಡ ಟಿಶ್ಯೂಕಲ್ಚರ್ ಬಂದುಬಿಟ್ಟಿದೆ. ನೀವು ಕ್ರೈಸಾಂಥೆಮಮ್ ಟಿಶ್ಯೂಕಲ್ಚರ್ ಬಂದಿದೆ, ಗುಲಾಬಿಗಳಲ್ಲಿ ಬಂದಿದೆ, ಆಂಥೋರಿಯಂ ಬಂದಿದೆ, ಬಹಳ ಆರ್ಕಿಡ್ಸಲ್ಲೂ ಬಂದಿದೆ, ಜರ್ಬೆರ ಎಷ್ಟು ಕಲರ್ಸು, ಅನೇಕ ಕಲರ್ಸ್ ಬಂದಿದೆ. ವೆಜಿಟೇಬಲ್ಸಲ್ಲಿ ನಿಮಗೆ ಕ್ಯಾಪ್ಸಿಕಮ್ ಕೂಡ ಬಂದುಬಿಟ್ಟಿದೆ, ಟೊಮೊಟೊ ಬಂದಿದೆ. ಈ ಥರ ಅನೇಕ ಬೆಳೆಗಳಲ್ಲಿ ಈಗ ಇತ್ತೀಚೆಗೆ ಅಂಗಾಂಶ ಕೃಷಿ ಪ್ರಚಲಿತವಾಗಿದೆ. ಈ ಅಂಗಾಂಶ ಕೃಷಿ ಕೈಗೊಳ್ಳೋದ್ರಿಂದ ನಮ್ಮ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂದರೆ ಆದಾಯದಲ್ಲಿ ಇರ್ಬೋದು ಅಥವಾ ಕೃಷಿ ಮಾಡೋದ್ರಲ್ಲಿ ಇರ್ಬೋದು, ಯಾವ ರೀತಿ ಪ್ರಭಾವ ಬೀರುತ್ತೆ? ಈಗ ನಾನು ಒಂದು ಎಕ್ಸಾಂಪಲ್ ನಿಮಗೆ ಪಪಾಯ ರೆಡ್ ಲೇಡಿನೇ ಕೊಡ್ತೀನಿ. ರೆಡ್ ಲೇಡಿ ಪಪಾಯ ಬಹಳ ಬೆಳೀತಾರೆ ಇತ್ತೀಚೆಗೆ, ಎಲ್ಲ ಕಡೆನೂ ನೋಡಿದ್ರು ಕೂಡ ರೆಡ್ ಲೇಡಿನೇ ಇರ್ತದೆ. ಏನು ಅಂಗಾಂಶ ಕೃಷಿಯಿಂದ ಮಾಮೂಲಿಯಾಗಿ ಬೆಳೆದಕ್ಕಂಥ ಸಸಿಗಳಿಗೂ ಅಂಗಾಂಶ ಸಸಿಗಳಿಗೂ ಯಾವ ಥರ ನಿಮಗೆ ವ್ಯತ್ಯಾಸ ಕಂಡು ಬರ್ತದೆ ಅಂತೇಳಿ ಅಂದರೆ, ಮೊದಲಿಗೆ ಪಪಾಯ ಅಂದ ತಕ್ಷಣ ಒಂದು ಸ್ವಲ್ಪ ರಿಂಗ್ ಸ್ಪಾಟ್ ವೈರಸ್ ಎಲ್ಲ ಜಾಸ್ತಿ ಇರ್ತದೆ. ಅಂಗಾಂಶ ಕೃಷಿಯಿಂದ ಬೆಳೆದಕ್ಕಂಥ ಸಸಿಗಳಿಗೆ ಒಂದು ಸ್ವಲ್ಪ ಡಿಸೀಸ್ ರೆಸಿಸ್ಟ್ ರೋಗವನ್ನು ತಡ್ಕೊಳ್ಳೋ ಶಕ್ತಿ ಕೂಡ ಇರ್ತದೆ. ಯಾಕಂದರೆ ಅದು ಸಸಿ ಅಷ್ಟೊಂದು ಸದೃಢವಾಗಿ ಮೊದಲಿಂದನೂ ಬೆಳೀತಾ ಬಂದಿರ್ತದೆ, ಅದಕ್ಕೆ ರೆಸಿಸ್ಟೆನ್ಸ್ ಮೆಕಾನಿಸಮ್ ಇರ್ತದೆ. ಅಂದರೆ ಒಂದು ರೋಗನ ತಡೆಯೋ ಶಕ್ತಿ ಇರ್ತದೆ ಆ ಸಸಿಗಳಲ್ಲಿ. ಒಂದು ವೇಳೆ ಬಂದರೂ ಕೂಡ ಆ ತಡಿತಕ್ಕಂಥ ಶಕ್ತಿ ಇರ್ತದೆ, ಅದೊಂದು ಒಳ್ಳೆಯದಾಗುತ್ತೆ. ಮತ್ತು ನಿಮಗೆ ಮಾಮೂಲಿ ಸಸಿಗಿಂತ ಇಳುವರಿಯಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಹೆಚ್ಚು ಕಡಿಮೆ 1-1.5 ಪಟ್ಟು ಜಾಸ್ತಿ ಆಗ್ತದೆ. ಇದರಿಂದ ಏನಾಗುತ್ತೆ ಅಂತೇಳಿ ಅಂದರೆ, ರೈತ ಬಾಂಧವರಿಗೆ 50 ಕ್ವಿಂಟಲ್ ಆ ಕಡೆ 70 ಕ್ವಿಂಟಲ್ ಆದರೆ ಎಷ್ಟೋ ಬೆಳೆದಂಗೆ, ಎಷ್ಟೋ 20 ಕ್ವಿಂಟಲ್ ಡಿಫ್ರೆನ್ಸು ಸಿಕ್ಕಿದ್ರೆ ನಿಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅದರಲ್ಲಿ ಹೋಗ್ಬಿಡ್ತದೆ. ನೀವು ಎಷ್ಟು ಅದಕ್ಕೆ ಖರ್ಚು ಮಾಡಿದ್ದೀರಾ ಬೆಳೆಗೆ, ಆ ಬೆಳೆಗೆ ಅಷ್ಟು ಖರ್ಚು ಅದರಲ್ಲಿ ಉಳಿತದೆ ಅಂತ ನಾನು ಈ ಸಂದರ್ಭದಲ್ಲಿ ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಬ್ಬ ರೈತ ತಾನು ಯಾವುದೋ ಒಂದು ಬಾಳೆಯಲ್ಲಿ ಅಥವಾ ದಾಳಿಂಬೆಯಲ್ಲಿ, ಇಲ್ಲ ನೀವು ಹೇಳಿದಂಗೆ ಕೆಲವು ಹೂವಿನ ಕೃಷಿ ಮಾಡುವಂಥ ರೈತರಿರ್ತಾರೆ, ತಾನು ಅಂಗಾಂಶ ಕೃಷಿ ಮಾಡಬೇಕು ಅಂತ ಅನಿಸಿದರೆ ಇದಕ್ಕೆ ಅವರಿಗೆ ಯಾವ ರೀತಿ ಸಹಾಯ ಸಿಗುತ್ತೆ ಬೇರೆ ಕಡೆಯಿಂದ? ಕಂಪನಿಗಳೇ ಇರ್ಬೋದು ಅಥವಾ ಎಲ್ಲನ ಸಸಿ ಅಂಗಾಂಶ ಕೃಷಿ ಮಾಡಿ ಸಸಿಗಳು ಕೊಡೋಂಥ ಒಂದು ನೀವು ಹೇಳಿದ್ರಲ್ಲಾಗಲೇ ಪಾಲಿ ಹೌಸ್ಗಳಂತ ಹೇಳಿದರೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗುತ್ತಾ? ಖಂಡಿತ ಸಿಗುತ್ತೆ. ಈಗ ನಮ್ಮ ಸರ್ಕಾರಗಳು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಈಗ ರೆಡಿ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ ರೆಡಿ ಪ್ರೋಗ್ರಾಮ್ ಅಂತ ಅನೇಕ ಸ್ಕೀಮ್ಗಳಲ್ಲಿ ಕೊಡ್ತಾರೆ ಯಂಗ್ಸ್ಟರ್ಸ್ಗೆ, ಯುವಕರಿಗೆ. ಅದರ ಬಗ್ಗೆ ಒಂದು ಸ್ವಲ್ಪ ಟೆಕ್ನಾಲಜಿ, ಒಂದು ಸ್ವಲ್ಪ ಡಿಪ್ಲೊಮೋ ಕೋರ್ಸ್ಗಳಲ್ಲಿ ಒಂದು ಸ್ವಲ್ಪ ಎಜುಕೇಷನ್ ಕೊಟ್ಟು ಆ ಲ್ಯಾಬೊರೇಟರಿ ಅಂಗಾಂಶ ಕೃಷಿ ಪ್ರಯೋಗಾಲಯಗಳನ್ನು ಯಾವ ಥರ ಸ್ಥಾಪನೆ ಮಾಡ್ಕೋಬೇಕು, ಅದಕ್ಕೆ ರಾಜ್ಯ ಸರ್ಕಾರದಿಂದ ಕೆಲವು ಸ್ಕೀಮ್ಸ್ ಕೂಡ ಬರ್ತದೆ. ಆ ಸ್ಕೀಮ್ಗಳಲ್ಲಿ ನೀವು ಒಂದು ಪ್ರಾಜೆಕ್ಟ್ ಬರೆದು ಅವರಿಗೆ ನಬಾರ್ಡ್ಗಾಗಲಿ ಇಲ್ಲ ಅಂತೇಳಿ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಇಲ್ಲಾಂದರೆ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಸಬ್ಮಿಷನ್ ಮಾಡಿದ್ರೆ ಯುವಕರು, ಅದರಿಂದ ಒಂದು 50% to 70% ಸಬ್ಸಿಡಿ ಬರ್ತದೆ. ನೀವು ಒಂದು ಸ್ವಲ್ಪ ರಿಸ್ಕ್ ತಗೋಬೇಕಾಗ್ತದೆ. ಯಾಕಂದರೆ ಯುವಕರಿಗೆ ಇದು ಹೇಳ್ತಾ ಇದ್ದೀನಿ, ಕೃಷಿಯಲ್ಲಿ ಡಿಪ್ಲೊಮಾ ಮಾಡಿರ್ತೀರಾ, ತೋಟಗಾರಿಕೆಯಲ್ಲಿ ಡಿಪ್ಲೊಮಾ ಮಾಡಿರ್ತೀರಾ, ನೀವು ಒಂದು ಸ್ವಲ್ಪ ಒಂದು 3 ತಿಂಗಳು 4 ಇಲ್ಲ ಅಂತೇಳಿದ್ರೆ ಒಂದು 6 ತಿಂಗಳು ಟ್ರೈನಿಂಗ್ ತಗೊಂಡು ಬೇಕಾದರೆ ನೀವು ಈ ಸ್ಟಾರ್ಟ್ಅಪ್ ಪ್ರೋಗ್ರಾಮ್ಸ್ ಅಂತ ಹೇಳ್ಬಿಟ್ಟು ಇಂಥ ಕಂಪನಿಗಳನ್ನೆಲ್ಲ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಯಾಕಂದರೆ ಮುಂದೆ ಕಂಪ್ಲೀಟಾಗಿ ಎಲ್ಲಾನು ಹೆಚ್ಚು ಕಡಿಮೆ ನನಗನ್ನಿಸ್ದಂಗೆ ಒಂದು ಆ್ಯಸ್ ಎ ಸೈಂಟಿಸ್ಟ್ ಇಲ್ಲಾಂದರೆ ವಿಜ್ಞಾನಿಯಾಗಿ ಒಂದು 70% ಟಿಶ್ಯೂಕಲ್ಚರ್ ಪ್ಲಾಂಟ್ಸ್ ಬಂದೇ ಬರ್ತದೆ ಎಲ್ಲ. ಯಾಕಂದರೆ ಇಲ್ಲಾಂದರೆ ಕಷ್ಟ ಆಗುತ್ತೆ ರೈತರಿಗೆ. ನೀವು ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಬೆಳೆ ಬಂದು ಇನ್ನೊಂದು ಕಡೆ ಸುಮಾರು ಚೆನ್ನಾಗಿ ಬೆಳೆ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲೇ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಒಂದ್ ಎಕರೆಯಲ್ಲಿ ಬೆಳೆದಾಗ ಎಕರೆನೂ ಒಂದೇ ತರ ಇರಬೇಕು ಇಳುವರಿ, ಪ್ರತಿಯೊಂದು ಗಿಡನೂ ಒಂದೇ ತರ ಇರಬೇಕು. ಪ್ರತಿಯೊಂದು ಈಗ ಸಪೋಸ್ ನೀವು ಯಾವ್ದಾದ್ರು ಒಂದು ಟೊಮೆಟೊ ಬೆಳಿತೀರಾ ಅಂತ ಹೇಳಿ ಅಂದ್ರೆ ಆ ಟೊಮೆಟೊ ಆ ಮೂಲೆಯಲ್ಲಿ ಏನು ಈಲ್ಡ್ ಇದೆಯೋ ಇನ್ನೊಂದು ಮೂಲೆಗೆ ಬಂದಾಗ ಆ ಇನ್ನೊಂದು ಸಸಿ ಕೂಡ ಅದೇ ಈಲ್ಡ್ ಇರಬೇಕು. ಆವಾಗಲೇ ರೈತನಿಗೆ ಆದಾಯ ಆಗೋದು. ಇಲ್ಲ ಅಂತೇಳಿ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ. ಇಲ್ಲಾಂದ್ರೆ ನಾವು ಎಷ್ಟೋ ಇನ್ವೆಸ್ಟ್ಮೆಂಟ್ ನೋಡ್ತಾ ಇರ್ತೀರಾ, ಎಷ್ಟು ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಈಗ ನೀವು ಅಗ್ರಿಕಲ್ಚರ್ ಅಂತೇಳಿ ನಿಮಗೆ ಗೊತ್ತಿದೆ ಕೊಟೇಷನ್, ವ್ಯವಸಾಯನ ನೀನ್ ಸಾಯನ ಅಂತೇಳಿ ಅಂತ ಇರ್ತಾರೆ. ಬಟ್ ನಾವು ಒಂದು ಸ್ವಲ್ಪ ಸಾಂಪ್ರದಾಯಿಕ ಪದ್ಧತಿಗಳನ್ನ ಕೂಡ ಅಳವಡಿಸಿಕೊಂಡು ಸಾಂಪ್ರದಾಯಿಕ ಪದ್ಧತಿಗಳ ಜೊತೆಗೆ ಆಧುನಿಕ ಪದ್ಧತಿಗಳನ್ನ ಎರಡನ್ನೂ ಮಿಕ್ಸ್ ಮಾಡಿಕೊಂಡ್ರೆ ಈಗ ಏನು ಅನ್ಎಂಪ್ಲಾಯ್ಮೆಂಟ್ ಏನಿದೆ ಇದಕ್ಕೆಲ್ಲ ಒಂದು ಸೂಕ್ತ ಉತ್ತರವನ್ನು ನಾವು ಕಂಡುಕೋಬಹುದು. ಯುವಕರು ನೀವು ಅನೇಕ ಕಂಪನಿಗಳಲ್ಲಿ ಬೇಕಾದ್ರೆ ನೀವು ಟ್ರೈನಿಂಗ್ ಮಾಡಬಹುದು. ಈಗ ರೈತರಿಗೇನೆ ಸಪೋಸ್ ಏನಾದರೂ ಗಿಡಗಳು ಸಸಿಗಳು ಬೇಕು ಅಂತೇಳಿ ಅಂದರೆ ನಿಮಗೆ ಬನಾನ ಬೇಕು, ಬೇರೆ ಯಾವುದಾದ್ರೂ ಹೂವಿನ ಬೆಳೆಗಳಲ್ಲಿ ಬೇಕು ಅಂತೇಳಿ ಅಂದರೆ ಹುಳಿಮಾವು ಬಯೋ ಸೆಂಟ್ರಲ್ಲಿ ಸಿಗ್ತದೆ. ಮತ್ತು ಪ್ರೈವೇಟ್ ಕಂಪನಿಗಳು ಅನೇಕ ಪ್ರೈವೇಟ್ ಕಂಪನಿಗಳು ಇತ್ತೀಚೆಗೆ ಬಂದಿದೆ, ಬಹಳ ಒಳ್ಳೆಯ. ಈಗ ಅನೇಕ ಕಂಪನಿಗಳು ಈ ಥರ ಟಿಶ್ಯೂಕಲ್ಚರ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಉತ್ತಮವಾದ ಸಸಿಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ರೈತರಿಗೆ ಹೇಳ್ತಾ ಇದ್ದೆ. ತಾವು ಹೇಳ್ದಂಗೆ ಒಂದು ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ನಾವು ಹೇಳ್ತೀವಿ, ಅದೇ ರೀತಿ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಅದರ ಒಂದು ಸಸಿ ಅಥವಾ ಮೊಳಕೆ ಬೀಜ ಅದರ ಗುಣಮಟ್ಟ ಚೆನ್ನಾಗಿದ್ರೇನೆ ಒಳ್ಳೆ ಇಳುವರಿ ಬರುತ್ತೆ ಅಂತ ನಾವು ಹೇಳಬಹುದು. ಈಗ ನೀವು ಏನು ಹೇಳಿದ್ರಲ್ಲ ಅಂಗಾಂಶ ಕೃಷಿ, ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಯಾಕಂದ್ರೆ ಇಳುವರಿಯಲ್ಲಿ ಸಾಕಷ್ಟು 20-30% ಹೆಚ್ಚಿಗೆ ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಉತ್ತಮ ಗುಣಮಟ್ಟದ ಒಂದು ಬೆಳೆಯನ್ನು ನಾವು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಾವು ಮಾಹಿತಿ ಮಾಡಿಕೊಟ್ರಿ. ಈ ಒಂದು ಅಂಗಾಂಶ ಕೃಷಿ ಬಗ್ಗೆ ತಮ್ಮನ್ನು ಸಂಪರ್ಕಿಸಿದ್ರೆ ಮಾಹಿತಿ ಬೇಕಂತೇಳಿ ತಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು ನಮ್ಮ ರೈತ ಬಾಂಧವರು? ನಾನು ಇಲ್ಲೇ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರು ಬಬ್ಬು ಫಾರ್ಮ್ ಅಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕರಾಗಿ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನನ್ನ ಮೊಬೈಲ್ ನಂಬರ್ ಬಂದು 8726565070. ಇದು ನನ್ನ ಮೊಬೈಲ್ ನಂಬರ್ ಆಗಿರ್ತದೆ. ಯಾರಿಗಾದರೂ ಯಾವುದಾದ್ರೂ ಅಂಗಾಂಶ ಕೃಷಿ ಸಸ್ಯಗಳು ಬೇಕು ಅಂತೇಳಿ ಅಂದರೆ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ ನಾನು ನಿಮಗೆ ಕೊಡಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ರೈತ ಬಾಂಧವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಡ್ರಿ. ಅಂಗಾಂಶ ಕೃಷಿಯಿಂದ ಏನೆಲ್ಲ ಉಪಯೋಗಗಳಿದ್ದಾವೆ, ಯಾವ ರೀತಿ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್. ಇದುವರೆಗೆ ಅಂಗಾಂಶ ಕೃಷಿ ಕುರಿತು ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಎನ್ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಈಗ ಚಂದ್ರಿಕಾ ಗುರುರಾಜ್ ಹಾಡಿರುವ ಜನಪದ ಗೀತೆ. ಬರ